ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮಡಿಕೇರಿ ತಾಲೂಕು ಹೆರವನಾಡು ಗ್ರಾಮದ ನಿಂಗಪ್ಪನ ಮನೆಯ ದಿವಂಗತ ಪೂವಯ್ಯನವರ ಮಗ ಪಟ್ಟೆದಾರರಾದ ಉತ್ತಯ್ಯ ಅವರು 83ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಿಗ್ಗೆ 11:30 ನಿಧನರಾಗಿದ್ದಾರೆ. ನಿಂಗಪ್ಪನ ಉತ್ತಯ್ಯನವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲಾ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಡ ಕ್ಷೇಮಾಭಿವೃದ್ಧಿ ಸಂಘ ಕೂಡು ನನಗೆ ಬೋರೆ ಬೋರೆ ಸಂಗತ್ರ ಆದನೆಲೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಏರ್ಪಾಡು ಮಾಡಿ ತಿಂಜ ಜಿಲ್ಲಾ ಮಟ್ಟದ ಕಾಲತ್ರ ಕಳಿಕೂಟಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ ಚಾಲನೆ ಕೊಡ್ತದೆ. ಅಲ್ಲಿಂಜ ತಕ್ಪರಂದ ಅವು ಎಕ್ಕಲು ಕೆಲಸತ್ರ ಒತ್ತಡ ತುಳ್ಳ ಸರ್ಕಾರಿ ಚಾಕ್ರಿಕಾರಕ್ಕೆ ಈ ತರತ್ರ ಕಳಿಕೂಟತ್ನುಂಡು ಮನಸ್ಸಕ್ಕೆ ಖುಷಿ ಆಪದಲ್ಲತೆ ಇಂಜಚ್ಚಕು ಪುರುಡಲು ಒತ್ತೋರ್ ಮೆಂಜ ಕಾರ್ಯನೀಸಲು ಕಳಿಕೂಟತ್ ಇನಾಂ ಪಿಂಜ ಚೋಪ ಗೆಲ್ಲು ಅಂಡ ಲೆಕ್ಕಾಚಾರ ಬೆಕ್ಕತೆ ಮನಸ್ಸರ ಖುಷಿ ಕಾಯ್ತು ಕಳಿಲು ಕೂಡಿ ಆಡೋಣ ದಣಚಿ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮೀ ತಕ್ಪರ್ನಿತ್ ಪಂಚಾಯತ್ ರಾಜ್ ದಿನತ್ರ ಮಾರಿಪತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿರ ಇಲಾಖೆರ ಅಧಿಕಾರಿಯಕ್ಕೆ ಕಳಿಕೂಟ ಏರ್ಪಾಡು ಮಾಡಿತ್ತು. ಕಳಿಲ ಕೂಡಿಯಾಡು ಅನಗೊಂಡು ಮನಸ್ಸಿಗೆ ನೆಮ್ಮದಿ ತಡಿಕ ಆರೋಗ್ಯ ಕಿಟ್ಟಿತ್ತು ನಲ್ಲ ಬದುಕು ನೀಸಲು ಒಂದು ಅಭಿಪ್ರಾಯ ಪರಂದತ್. ನಾಳಿಂಜ ಏಪ್ರಿಲ್ 11 ಎಸ್ಎಸ್ಎಲ್ಸಿ ಪರೀಕ್ಷೆ ನಡಪ. ಪರೀಕ್ಷೆನ ಚಾಯೋಡೆ ನಡೆತೋಕೆ ಎಲ್ಲಾ ತಯಾರಿಯೂ ಮಾಡಿತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಅಣ್ಣುಚಿ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪಿಂಜ ಎಸ್ಎಸ್ಎಲ್ಸಿ ಪರೀಕ್ಷಾ ಮಂಡಳಿ ಕಾಲಕಾಲಕ್ಕೆ ಹೊರಡುಚಿಡುವ ಆದೇಶತ್ನ ತಪ್ಪತ್ತೆ ಪಾಲನೆ ಮಾಡುಂಡು ಎಲ್ಲಾ ಮೊಟ್ಟರ ಅಧಿಕಾರಿಯ ಒತ್ತೋರ್ ಮೆಂಜ ಕಾರ್ಯನೀಸೊಂಡು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವೇದಮೂರ್ತಿ ರೇಂಗ ತಕ್ಪರ್ನಿತ್ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟನಿಗೆ 37 ಪರೀಕ್ಷಾ ಕೇಂದ್ರತ್ನ ಗುರುತು ಮಾಡಿತ್ತು. ಈಗ ಸಂಬಂಧಪಟ್ಟನಿಗೆ ಎಲ್ಲಾ ಮೊಟ್ಟರ ಅಧಿಕಾರಿಯ ನೇಮಕ ಮಾಡಿತ್ತು. ಜಿಲ್ಲೆಯಲ್ಲಿ ಒಟ್ಟು 6,722 ಮಕ್ಕ ಪರೀಕ್ಷೆ ಎಳೆದುವ ಓರ್ ಕ್ಲಾಸ್ ರೂಮ್ ಲು 20 ಮಕ್ಕ ಪರೀಕ್ಷೆ ಎಳೆದಲು ದಾರು ನೆಲತ್ತ ಅಳತಂಡು ಪರೀಕ್ಷೆ ಎಳೆದು ಅನೇಕ ಇಲ್ಲ ಕೂಟಕ ಎಲ್ಲಾ ಕೇಂದ್ರತೋ ಆರೋಗ್ಯ ತಪಾಸಣಾ ಕೇಂದ್ರ ಇಪ್ಪ ಎಲ್ಲರೂ ಕೋವಿಡ್ ನೇಮತ್ನ ಪಾಲನೆ ಮಾಡೋಣ ಅವು ಅಣ್ಣುಚಿ. ಅನ್ನನೆ ಪರೀಕ್ಷೆಗೆ ಮಕ್ಕ ಸರ್ಕಾರ ಹತ್ರ ಆದೇಶ ಕೊತ್ತನಿಗೆ ಅದದು ಸ್ಕೂಲ್ರ ಯೂನಿಫಾರ್ಮ್ನ ಕಡ್ಡಾಯ ಆಯ್ತು ಇಟ್ಟು ಹಾಲ್ ಟಿಕೆಟ್ ಇಡತಂಡು ಪರೀಕ್ಷೆಗೆ ಹಾಜರಾಣುಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿಟ್ಟಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಿಡ್ಲ್ ಸ್ಕೂಲ್ ಖಾಲಿ ಉಳ್ಳ 15,000 ಪದವಿ ಪಡೆದಂಡ ಉಪಾಧ್ಯಾಯ ಚಾಕ್ರಿಗೆ ಪೈಪೋಟಿ ಪರೀಕ್ಷೆ ಎಳೆದುಂಡ ಮೂಲಕ ಆಯ್ಕೆ ಮಾಡೋಕೆ ಅರ್ಜಿ ಹಾಕಿತು. ಒತ್ತ ದಾಖಲೆಯೊಡೆ ಆನ್ಲೈನ್ ಮೂಲಕ ಏಪ್ರಿಲ್ 22 ಉಳ್ಳ ಅರ್ಜಿ ಒಪ್ಪಿಚುಡಲು. ಜಿಲ್ಲಾ ಮಟ್ಟತ್ರ 3ನೇ ತಿಂಗತ್ರ ಕೆಡಿಪಿ ಸಭೆ ಇದೇ 31 ಪಾಲಕ 11 ಪ್ರಾಥಮಿಕ ಪ್ರೌಢಶಿಕ್ಷಣ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಬಿಸಿ ನಾಗೇಶ್ ರೇಂಗಡ ಕೊರವ ಕಾರಿಕೆಲು ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಬಾಡಲು ಜಿಲ್ಲಾ ಮಟ್ಟತ್ರ 3ನೇ ತಿಂಗತ್ರ ಕೆಡಿಪಿ ಸಭೆ ನಡಪಾಂದ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಅರಿವಿಕೆ ತಂದಿತು. ಹಾಕಿ ಇಂಡಿಯಾತ್ರ ಅದನೆಲ್ಲ ಆಂಧ್ರಪ್ರದೇಶ ಕಾಕಿನಾಡ ಹಾಕಿ ಕಳಿ ನಡೆದನುಂಡು. 12ನೇ ಕಾಲತ್ರ 18 ಬಯತರುಳ್ಳ ಇಂಕ್ ಕಳಿಪ ಈ ಟೂರ್ನಿಲ್ ಕೊಡಗರ 18 ಕಲಿಕಾರ ಕಳಚಂಡುಳ್ಳದು ಕೊಡಗಕ್ಕೆ ಪೆರಮೆರೆ ವಿಷಯ. ಕಲಿ ಆಟ ಪಾಟ ಸಾಹಿತ್ಯ ಚಿತ್ರಕಲೆ ನಾಟಕ ಕೂಡನಿಗೆ ಎಟ್ಟು ಕೋವಲು ರಾಜ್ಯ ರಾಷ್ಟ್ರ ಮಟ್ಟದ ಸಾಧನೆ ಮಾಡಿತುಳ 18 ಬಯತರುಳ್ಳ ಮಕ್ಕಳಿಗೆ ಬಾಲಗೌರವ ಪ್ರಶಸ್ತಿ ಕೊಡಪಕ್ಕೆ ಅರ್ಜಿ ಹಾಕಿತು. ಇರಾದೆ ಉಳ್ಳೆಂಗ ತಂಗಡ ಒತ್ತ ದಾಖಲೆಯೊಡೆ ಅರ್ಜಿನ ಇದೇ 31 ಧಾರವಾಡ ತುಳ್ಳ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕೈಕೊಲುಂದು ಪೊಂಗಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮುದ್ದಣ್ಣ ಅರಿಚಿಟ್ಟಿತು. ನಂಗ ಎಕ್ಕಲು ಉಪಯೋಗಿಸಿಡೋ ಪ್ಲಾಸ್ಟಿಕ್ ಬ್ಯಾಗ್ ಪಿಂಜ ತರಾವರಿ ಪ್ಲಾಸ್ಟಿಕ್ ವಸ್ತುನ ಉಂಡು ಪರಿಸರಕ್ಕೆ ತೊಂದರೆ ಆಪದಲ್ಲತೆ ಮನುಷ್ಯಂಡ ಆರೋಗ್ಯತ್ರ ಮೇಲೆಯೂ ಕಟ್ಟ ಪರಿಣಾಮ ಆಪ ಆನ ಉಂಡು. ಕರ್ನಾಟಕ ಸರ್ಕಾರದ ಆದೇಶ ಕೊತ್ತನಿಗೆ ಏದೇ ತರತ್ರ ಪ್ಲಾಸ್ಟಿಕ್ ಉತ್ಪನ್ನತ್ನ ಮಾರಾಟ ಪಿಂಜ ಬಳಕೆ ಮಾಡುವ ನಿಷೇಧ ಮಾಡಿತು. ಇಲ್ಲಿಕ್ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಕೇಳುಗರಿ, ಇಂದು ರಾತ್ರಿ 9:05 ಅರೆಭಾಷೆ ಆಯಿಸಿರಿ. ಪಂಡನ ದಿನಗಳ ಜ್ಞಾನ ಈ ಕುರಿತು ಮಾತನಾಡುತ್ತಾರೆ ಬಾರಿಯಂಡ ಜೋಯಪ್ಪ ಅವರು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರ್ನ ರೋಷನ್ ಅಸಂತ್. ಜೊಂಪೆನ ವಿವರ: ಕೊಡಗು ಜಿಲ್ಲಾ ಪಂಚಾಯಿತಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ, ಪಂಚಾಯತ್ ರಾಜ್ ನೌಕರರ ಸಂಘ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡು ಕೂಟಲಿ ಮಡಿಕೇರಿಪೇಟೆನ ಜಿಲ್ಲಾ ಆಟದ ಬಣಿಲಿ ಪಂಚಾಯತ್ ರಾಜ್ ಇಲಾಖಾ ನೌಕರರ ಆಟೋಟ ನಡೆತ. ಆಟೋಟಕ್ಕೆ ಜಿಲ್ಲಾ ಪಂಚಾಯಿತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಮೋರ್ ಸಿಂಗ್ ಮೀನಾ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ, ದಿನೋಳು ಒತ್ತಡದಿಂದ ಕೆಲಸ ಮಾಡುವ ಪಂಚಾಯತ್ ರಾಜ್ ಇಲಾಖೆನ ಚಾಕರಿದಾರರಿಗೆ ಮಾನಸಿಕ ಮತ್ತೆ ದೈಹಿಕ ಒತ್ತಡ ಕಮ್ಮಿ ಮಾಡಿಕೆ ಆಟೋಟ ತುಂಬಾ ಒಳ್ಳೆದಾದೆ. ಆಟೋಟದ ಮಾನಸಿಕ ನೆಮ್ಮದಿ ಮತ್ತೆ ಒಗ್ಗಟ್ಟು ಬೆಳೆದದೆ. ಆಟಲಿ ಸೋಲ್ದು ಗೆಲ್ಲುದು ಇದ್ದದೆ, ಭಾಗವಹಿಸುವುದು ತುಂಬಾ ಮುಖ್ಯ ಅಂತ ಹೇಳ್ದು. ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿ ಪಿ ಲಕ್ಷ್ಮಿಯು ಮಾತಾಡಿ, ಬರುವ ತಿಂಗಳ ಏಪ್ರಿಲ್ ತಾರೀಕು 24ಕ್ಕೆ ನಡೆಯುವ ಪಂಚಾಯತ್ ರಾಜ್ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಮಟ್ಟದ ಆಟೋಟನ ಏರ್ಪಾಡು ಮಾಡಿಕೊಂಡಿರೋ ಅಂತ ಹೇಳ್ದು. ಆಟೋಟಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ ಸೇರಿದಂತೆ ಸುಮಾರು ತರದ ಆಟೋಟಗ ನಡೆತ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕೊಡಗು ಜಿಲ್ಲಾ ಬಲಿಜ ಸಮಾಜ ಹಂಗೆ ಮಡಿಕೇರಿ ತಾಲೂಕು ಬಲಿಜ ಸಮಾಜದ ಕೂಡು ಕೂಟಲಿ ಇಂದು ಮಡಿಕೇರಿ ಪತ್ರಿಕಾ ಭವನದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯ ಅವರ 296ನೇ ಜಯಂತಿ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಮಾತಾಡಿ, ದಾರ್ಶನಿಕರ ಜಯಂತಿಗಳ ಆಚರಣೆ ಕೇವಲ ಆಯಾ ಜಾತಿಗಳಿಗೆ ಮಾತ್ರ ಸೀಮಿತ ಆಗಿರಕಾದ್ರೆ ಪ್ರತಿಯೊಂದು ಸಮುದಾಯದವು ಸೇರಿ ಆಚರಣೆ ಮಾಡೋಕ್ಕೂ ಸದ್ಗುರು ತಾತಯ್ಯವು ಕಾಲಜ್ಞಾನದ ರಚನೆಯೊಟ್ಟಿಗೆ ಸಮಾಜಕ್ಕೆ ಒಳ್ಳೆ ಸಂಸ್ಕಾರನ ಕೊಟ್ಟಳು. ಅಲ್ಲದೆ ಸಮಾಜ ಸೇವೆಯನ್ನು ಮಾಡಿಕೊಂಡು ತೊಂದರೆ ತಾಪತ್ರೆಗಳ ಮೇಲೆ ಬೆಳಕು ಚೆಲ್ಲಳು. ಇವರ ಆದರ್ಶನ ಇಂದಿನ ಪೀಳಿಗೆಯು ಅರ್ಥ ಮಾಡಿಕೊಳ್ಳಕ್ಕೂ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ನಾಳೆಯಿಂದ ಬರುವ ತಿಂಗಳ ಏಪ್ರಿಲ್ ತಾರೀಕು 11ಕ್ಕೆ ಮುಟ SSLC ಪರೀಕ್ಷೆಗಳು ನಡೆದಿದೆ. ಜಿಲ್ಲೆಯಲ್ಲಿ ಪರೀಕ್ಷೆನ ಸರಿಯಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಳುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗ ಹಂಗೆ ದಿನೋಳು ಬಳಕೆಯಲ್ಲಿರುವ ಸುಮಾರು ಪ್ಲಾಸ್ಟಿಕ್ ವಸ್ತುಗ ಅಲ್ಪಾವಧಿ ಹಂಗೆ ದೀರ್ಘಾವಧಿಯಲ್ಲಿ ಪರಿಸರಕ್ಕೆ ಹಾಳು ಮತ್ತೆ ಆರೋಗ್ಯಕ್ಕೂ ಹಾಳು ಆಗಿರುವುದರಿಂದ ಸರ್ಕಾರದ ಸೂಚನೆಗೆ ಯಾವುದೇ ತರದ ಮರುಬಳಕೆನ ಪ್ಲಾಸ್ಟಿಕ್ ಉತ್ಪನ್ನಗಳ ಮಾರಾಟ ಹಂಗೆ ಬಳಕೆ ಮಾಡೋದನ್ನ ನಿಷೇಧ ಮಾಡಿಳು. ಆದ್ದರಿಂದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೇರುವ ಸಾರ್ವಜನಿಕರು ಹಂಗೆ ವ್ಯಾಪಾರಸ್ಥರು ಯಾವುದೇ ತರದ ಪ್ಲಾಸ್ಟಿಕ್ ಚೀಲನ ಬಳಸದಂಗೆ ಕ್ರಮ ತಗೊಳಕು. ಅಂಗಡಿಗಳ ಮುಂದೆ ಮತ್ತೆ ಸಾರ್ವಜನಿಕ ಜಾಗಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ನ ಹಾಕೋಕು. ಪ್ಲಾಸ್ಟಿಕ್ ಬಳಕೆ ಕಂಡು ಬಂದರೆ ಸಾರ್ವಜನಿಕರ ಮತ್ತೆ ವ್ಯಾಪಾರಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಂಡವೆತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಕಾರ್ಯಾಲಯದ ಪ್ರಭಾರ ಜಂಟಿ ನಿರ್ದೇಶಕರು ತಿಂಗಳ ಪ್ರತಿ ವಾರದ ಮಂಗಳವಾರ ಹಂಗೆ ಬೇಸ್ತರದೊಂದು ಸಿಕ್ಕಿವೆತ್ತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಿದರು. ಜಿಲ್ಲೆಯಲ್ಲಿ ರಾಷ್ಟೀಯ ಹೈನು ಅಭಿವೃದ್ಧಿ ಹಂಗೆ ಹಾಸನ ಹಾಲು ಒಕ್ಕೂಟದ ಕಡೆಯಿಂದ ಕೊಡಗು ಜಿಲ್ಲಾ ಜೇನು ಉತ್ಪಾದಕರ ಸಹಕಾರ ಸಂಘನ ಶುರು ಮಾಡುವ ನಿಟ್ಟಲ್ಲಿ ನಾಡ್ದು ತಾರೀಕು 29ಕ್ಕೆ ಬೆಳಿಗ್ಗೆ 11ಗಂಟೆಗೆ ಕುಶಾಲನಗರ ತಾಲೂಕಿನ ಕೂಡುಮಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಮಂಡಳಿ ಗ್ರಾಮ ಸಭೆ ನಡೆದಂತ ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರು ತಿಳಿಸಿದರು. ಆಟ, ಕೊಣ್ತ, ಸಾಹಿತ್ಯ, ಕರಕುಶಲ, ಚಿತ್ರಕಲೆ, ನಾಟಕ ಸೇರಿದಂತೆ 8 ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ 18 ವರ್ಷದೊಳಗಿನ ಮಕ್ಕಳಿಗೆ ಬಾಲಗೌರವ ಇನಾಮ ಕೊಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 31 ಆಖೀರಿ ದಿನಾಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸಿದಳು. ನಾಳಿನ ತಾರೀಕು ಏಪ್ರಿಲ್ 11ಕ್ಕೆ ಮುಟ ನಡೆಯುವ SSLC ಮುಖ್ಯ ಪರೀಕ್ಷೆಗೆ ಮಕ್ಕ ಸರ್ಕಾರದ ಸೂಚನೆಗೆ ಅದದ ಸ್ಕೂಲ್ಗಳ ಸಮವಸ್ತ್ರನ ಕಡ್ಡಾಯವಾಗಿ ಹಾಕೊಂಡು ಪ್ರವೇಶ ಪತ್ರನ ಹಿಡ್ಕೊಂಡು ಹಾಜರಾಗಿ ಪರೀಕ್ಷೆನ ಬರೆಯಕುತ್ತ ಶಿಕ್ಷಣ ಇಲಾಖೆ ಖಡಕ್ ಆದೇಶ ಹೊರಡಿಸಿತ್ತು. ಕಾವೇರಿ ಹೊಳೆನ ಮಾನಾರದ ಕುರಿತು ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿಯು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರನ್ನ ಖುದ್ದಾಗಿ ಕಂಡು ಕಾವೇರಿ ಹೊಳೆನ ಮಾನಾರ ಮತ್ತೆ ಸಂರಕ್ಷಣೆ ಕುರಿತು ಚರ್ಚೆ ಮಾಡಿದವು. ಹಾಕಿ ಇಂಡಿಯಾದ ಕಡೆಯಿಂದ ಆಂಧ್ರಪ್ರದೇಶದ ಕಾಕಿನಾಡಲಿ ಬರುವ ತಿಂಗಳ ಏಪ್ರಿಲ್ ತಾರೀಕು 3ಕ್ಕೆ ಮುಟ ನಡೆಯುವ 12ನೇ ಜೂನಿಯರ್ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ಗೆ ಹಾಕಿ ಕರ್ನಾಟಕ ತಂಡದ 12 ಜನ ಆಟಗಾರ್ತಿಗ ಕೊಡಗು ಜಿಲ್ಲೆಯಿಂದ ಆಯ್ಕೆಯಾಗಿ ಜಿಲ್ಲೆಗೆ ಒಳ್ಳೆ ಹೆಸರನ್ನ ತಂದಳು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮತ್ತೆ ಸಕಲ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ತಾರೀಕು 31ಕ್ಕೆ ಬೆಳಿಗ್ಗೆ 11ಗಂಟೆಗೆ ಮಡಿಕೇರಿ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ನಡೆದಿದೆ. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ತಾರೀಕು 31ಕ್ಕೆ ತಿಂಗಳ ಲೆಕ್ಕ ತಪಾಸಣೆ ಪ್ರಯುಕ್ತ ಮುದ್ದಿನ ಕೊಡ್ಲೆ, ಆದರೆ ತುರ್ತು ಚಿಕಿತ್ಸೆಗೆ ಡಾಕ್ಟರ್ ಸಿಕ್ಕಿವೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ.